ಮೂಲತಃ ಬಲಮಾವಟೆ ಗ್ರಾಮದ ಕುಶಾಲನಗರ ಗುಂಡೂರಾವ್ ಬಡಾವಣೆಯಲ್ಲಿ ನಿವಾಸಿಯಾಗಿರುವ ಮಡಿಕೇರಿಯ ದಿವಂಗತ ಆನಂದ್ ಅವರ ಪತ್ನಿ ನಿವೃತ್ತ ಶಿಕ್ಷಕಿ ತುಳಸಿಮಣಿ ಅವರು ಇಂದು ಬೆಳಗ್ಗೆ ನಿಧನರಾಗಿರುತ್ತಾರೆ. 76 ವರ್ಷದ ತುಳಸಿಮಣಿ ತವರು ಮನೆ ಪಳಂಗೋಟು ಗಣಗೂರು ಗ್ರಾಮ. ಇವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11:30 ಗಂಟೆಗೆ ಕುಶಾಲನಗರದ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಿಧನ ವಾರ್ತೆ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ಸುದ್ದಿ ಜಂಪೆ ಒತ್ತಾಯರವು ಕಾನಡ್ಕ ಡಿನ ದೇವಯ್ಯ. ಜಂಪೆ ಮುಖ್ಯಾಂಶಗ. ಶಾಲಾ ಆವರಣದಲ್ಲಿ ತಂಬಾಕು ಉತ್ಪನ್ನ ಮಾರಾಟ ಕಂಡುಬಂದಲ್ಲಿ ಕ್ರಮ, ಜಿಲ್ಲಾಧಿಕಾರಿ. 12 ತಾಲೂಕು ಮಟ್ಟದ ಅಂತರ ಪ್ರಾಥಮಿಕ ಪ್ರೌಢಶಾಲಾ ಕ್ರೀಡಾಕೂಟ. ಜಂಪೆನ ವಿವರ. ಶಾಲೆಗಳ ಸುತ್ತಮುತ್ತಲಿನ 300 ಅಡಿ ವ್ಯಾಪ್ತಿಯಲ್ಲಿ ಹಂಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳ ಮಾರಾಟ ಮತ್ತು ಉತ್ಪನ್ನಗಳ ಬಳಕೆ ನಿಷೇಧ ಆಗುಟ್ಟು. ತಪ್ಪಿದ್ದಲ್ಲಿ ಕೋಟ್ಪ ಕಾಯ್ದೆ ಉಲ್ಲಂಘಿಸಿ ತಂಬಾಕು ಉತ್ಪನ್ನಗಳ ಬಳಕೆ ಮತ್ತೆ ಮಾರಾಟ ಮಾಡಿದ್ರೆ ₹200 ದಂಡ ಹಾಕಿ ಸರಿಯಾದ ಕ್ರಮ ತಕ್ಕಂಡವೆತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ತಿಳಿಸಿದರು. ಜಿಲ್ಲೆನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತಂಬಾಕು ಉತ್ಪನ್ನಗಳನ್ನ ಬಳಸುವುದು ಮತ್ತು ಉಗ್ಯೋದರನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದಳು. ವಿರಾಜಪೇಟೆಯಲ್ಲಿ 9 ಮತ್ತು 10 ನಡೆಯುವ ಗಣೇಶ ವಿಗ್ರಹ ವಿಸರ್ಜನೆ ಸಂಬಂಧ ಕಾನೂನು ಸುವ್ಯವಸ್ಥೆ ಕಾಪಾಡಿಕಾಗಿ ಹಂಗೆ ಸುಗಮ ವಾಹನ ಸಂಚಾರ ವ್ಯವಸ್ಥೆನ ಸಾರ್ವಜನಿಕ ಹಿತದೃಷ್ಟಿಯಿಂದ ಕರ್ನಾಟಕ ಪೊಲೀಸ್ ಕಾಯ್ದೆಗಳಡಿ 9 ಮಧ್ಯಾಹ್ನ 12 ಸೆಪ್ಟೆಂಬರ್ 10 ಬೆಳಗ್ಗೆ 10 ವಿರಾಜಪೇಟೆ ಪಟ್ಟಣ ವ್ಯಾಪ್ತಿಯಲ್ಲಿ ತಾತ್ಕಾಲಿಕ ವಾಹನ ಸಂಚಾರ ನಿಲುಗಡೆ ವ್ಯವಸ್ಥೆ ಮಾಡಿಕೆ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶ್ ಅವು ಆದೇಶಿಸಿದಳು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ವತಿಯಿಂದ 37 ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಆಚರಣೆಯ ಪ್ರಯುಕ್ತ ಇಂದು ನೇತ್ರದಾನ ಮಹತ್ವದ ಬಗ್ಗೆ ಜಂಬಾರ ಮಡಿಕೇರಿನ ಎಫ್ಎಂ ಕೆಎಂಸಿ ಕಾಲೇಜಿನಲ್ಲಿ ನಡೆದು ನೇತ್ರಶಾಸ್ತ್ರ ವಿಭಾಗದ ತಜ್ಞರಾದ ಡಾ ಮೊಹಮ್ಮದ್ ಅಬ್ದುಲ್ ಕಯಾಮ್ ಅವು ನೇತ್ರದಾನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ವಿವರಿಸಿದ್ದು 18 ವಯಸ್ಸಿಗಿಂತ ಕೆಳಗಿನವು ಪೋಷಕರ ಅನುಮತಿ ತಕ್ಕಂಡಂಗೆ 18 ವಯಸ್ಸಿಗಿಂತ ಮೇಲ್ಪಟ್ಟವು ತಮ್ಮ ಸ್ವ ಇಚ್ಛೆಯಿಂದ ನೇತ್ರದಾನ ಮಾಡಕ್ಕಂತ ತಿಳಿಸಿದ್ದು. ಕಣ್ಣುದಾನಿಗ ತೀರಿಕಂಡ 6 ಒಳಗೆ ಅವರ ಕಣ್ಣನ್ನು ಸಂಗ್ರಹಿಸಕ್ಕೂ, ಆ ನಿಟ್ಟಲ್ಲಿ ಕಣ್ಣಿನ ಪೊರೆ ಹಂಗೆ ಶಸ್ತ್ರಚಿಕಿತ್ಸೆ, ಮಧುಮೇಹ ಕಾಯಿಲೆ, ರಕ್ತದೊತ್ತಡ ಇವೆಲ್ಲ ಕೂಡ ಇದ್ದರೂ ಸಹ ದಾನ ಮಾಡಕ್ಕೆ, ಮುಖ್ಯವಾಗಿ ಕಣ್ಣಿನ ಕರಿಗುಡ್ಡೆ ಆರೋಗ್ಯ ಆಗಿದ್ದಲ್ಲಿ ಪ್ರತಿಯೊಬ್ಬರೂ ಕಣ್ಣಿನ ದಾನ ಮಾಡಕ್ಕಂತ ತಿಳಿಸಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಪಾಜೆ ಸ್ಥಳೀಯ ಸಂಸ್ಥೆ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೇರಮಾಣೆಯಲ್ಲಿ ಸ್ಕೌಟ್ಸ್ ಗೈಡ್ಸ್ ಕ್ಲಬ್ಸ್ ಬುಲ್ಬುಲ್ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗೀತ ಗಾಯನ ಸ್ಪರ್ಧೆ ನಡೆದು ಭಾಗಮಂಡಲದ ಶ್ರೀ ಕಾವೇರಿ ಕಾಲೇಜಿನ ಪ್ರಾಂಶುಪಾಲ ದಿವಾಕರ್ ಕೆಜಿ ಅವು ಮಾತಾಡಿ, ಪ್ರತಿಯೊಬ್ಬರೂ ದೇಶನ ಪ್ರೀತಿಸಕ್ಕೂ ಗೌರವಿಸಕ್ಕೂ ನಾವು ಭಾರತೀಯರತ್ತ ಹೆಮ್ಮೆಯಿಂದ ಹೇಳಿಕೊಳ್ಳಕ್ಕೂತ ಹೇಳಿದು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಂಸ್ಥೆನ ಸಂಪಾಜೆ ಘಟಕದ ಅಧ್ಯಕ್ಷ ಧನಂಜಯ್ ಎಂ ಅವು ಮಾತಾಡಿ, ಅಖಂಡ ಭಾರತ ಕಂಡಲ್ಲಿ ವಾಸಿಸುವ ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ಹೆಜ್ಜೆ ಇಡುವ ನೆಲ ಎಲ್ಲ ಒಂದೇ, ಯಾವುದೇ ತಾರತಮ್ಯ ಇಲ್ಲದೆ ಬದುಕೋಕು, ನಾಗರಿಕರಕ್ಕು ಎಲ್ಲವೂ ಒಳ್ಳೆ ಸ್ಪರ್ಧೆ ಭಾವನೆಯಿಂದ ಭಾಗವಹಿಸಕೂತ ಹೇಳ್ದು. ಕೊಡಗು ಜಿಲ್ಲೆನ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಮಡಿಕೇರಿ ಇಲಾಖೆನ ಅಧೀನಲ್ಲಿ ಕೆಲಸ ಮಾಡುತ್ತಿರುವ ವಿರಾಜಪೇಟೆ ತಿತಿಮತಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ 2022-23 ಸಾಲಿನ 6-7 ತರಗತಿ ಪ್ರವೇಶಾತಿಗೆ ಸಫಾಯಿ ಕರ್ಮಚಾರಿ ಮಕ್ಕಳಿಂದ ಅರ್ಜಿ ಕರೆದಳು. ಅಭ್ಯರ್ಥಿಗ ತನ್ನ ಎಸ್ಟಿಎಸ್ ಸಂಖ್ಯೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಂಗೆ ಸಂಬಂಧಿತ ದಾಖಲೆಗಳೊಟ್ಟಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ತಿತಿಮತಿ ವಿರಾಜಪೇಟೆ ಶಾಲೆನ ಪ್ರಾಂಶುಪಾಲರ್ನ 10 ಸಾಯಂಕಾಲ 4:30 ಒಳಗೆ ಸಂಪರ್ಕಿಸಿ ಅರ್ಜಿ ಕೊಡಕ್ಕು. ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಚೇರಂಬಾಣೆ ಅರುಣ ಪದವಿ ಪೂರ್ವ ಕಾಲೇಜು ಇವರ ಕೂಡುಕೂಟಲ್ಲಿ ಮಡಿಕೇರಿ ತಾಲೂಕು ಮಟ್ಟದ ಅಂತರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟ 12-14 ಅರುಣ ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಮಕ್ಕಳಿಗೆ ಜಿಲ್ಲಾ ಮಟ್ಟದ ಗ್ರಾಮೀಣ ಐಜಿ ಕುರಿತು ರಸಪ್ರಶ್ನೆ ಸ್ಪರ್ಧೆ ನಿನ್ನೆ ನಡೆದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೇದಮೂರ್ತಿ ಅವರ ನೇತೃತ್ವದಲ್ಲಿ ಈ ಜಂಬಾರ ನಡೆದು ಒಟ್ಟು 100 ವಿದ್ಯಾರ್ಥಿಗಳಿಗೆ 20 ಶಿಕ್ಷಕರು ಭಾಗವಹಿಸಿದ್ದು ಮೈಸೂರು ವಿಭಾಗ ಮಟ್ಟಕ್ಕೆ ಒಟ್ಟು 25 ವಿದ್ಯಾರ್ಥಿಗಳು ಆಯ್ಕೆಯಾಗಲು. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮಕ್ಕಳಲ್ಲಿ ವೈಜ್ಞಾನಿಕ ನಾಟಕಗಳ ಕೊರತೆ ಕಡಿಮೆ ಮಾಡಿಕೆ ಯುವ ಬರಹಗಾರರಿಗೆ ಮಕ್ಕಳ ನಾಟಕ ರಚನಾ ಶಿಬಿರ ಆಯೋಜಿಸಿ ಉದ್ದೇಶಿಸಿಳು. ರಾಜ್ಯದ ಪ್ರತಿ ವಿಭಾಗ ಮಟ್ಟದ 10 ಯುವ ಬರಹಗಾರರಿಗೆ ಅವಕಾಶ ಇದ್ದು ಈ ಕಮ್ಮಟ್ಟಲ್ಲಿ ಭಾಗವಹಿಸಿಕೆ ಆಸಕ್ತಿ ಇರುವ ಯುವ ಬರಹಗಾರರು ತಮ್ಮ ಬರಹದ ಬಗೆಗಿನ ಮಾಹಿತಿಯೊಟ್ಟಿಗೆ ಸ್ವವಿವರಗಳನ್ನೊಳಗೊಂಡ ಅರ್ಜಿ ಕೊಡಿಕೆ 15 ಸಮಯನ ವಿಸ್ತರಿಸಲು. ಅರ್ಜಿಗಳನ್ನ ಯೋಜನಾಧಿಕಾರಿಗ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಇಲ್ಲಿಗೆ ಕಳಿಸಕ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಠ ಮಮತಾಜಿನ ಮುಖ್ಯಪಟ್ಟ ಸುದ್ದಿ. ವಿದ್ಯಾರ್ಥಿಯ ದೇಶಾಭಿಮಾನತನ ಬಳತಿಯವಂಡು ಕೆಜೆ ದಿವಾಕರ್, ತಾಲೂಕು ಮಟ್ಟತರ ವಿಜ್ಞಾನ ವಿಚಾರ ಗೋಷ್ಠಿ ನಾಟಕ ಪೈಪೋಟಿ. ದೇಶತರ ಪ್ರತಿಯೊರು ಪ್ರಜೆಕ್ಕೂ ದೇಶಾಭಿಮಾನ ಇರೋಂಡು, ಪಿಂಜ ದೇಶತರ ಮೇದ ಗೌರವ ಇರೋಂಡು, ಇದು ಬರೀ ಬಾಯಿ ತಕ್ಕು ಅಲ್ಲತೆ ಪ್ರತಿಯೊಬ್ಬಡಲ್ಲಿಯೂ ಅಭಿಮಾನ ಕಾಮನೆಗೆ ಇರೋಣ ಒಂದು ಭಾಗಮಂಡಲ ಕಾವೇರಿ ಕಾಲೇಜರ ಪ್ರಾಂಶುಪಾಲಗಳನ್ನ ಕೆಜೆ ದಿವಾಕರ್ ಅಣ್ಣುಚಿ. ಭಾರತ್ ಸ್ಕೌಟ್ಸ್ ಪಿಂಜ ಗೈಡ್ಸ್ ಸಂಪಾಜೆ ಇಲ್ಲಿಯತರ ಸಂಸ್ಥರ ಆದನೆಲ್ ಚೇರಂಬಾಣೆ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಸ್ಕೌಟ್ಸ್ ಗೈಡ್ಸ್ ಕಪ್ಸ್ ಬುಲ್ಬುಲ್ ವಿದ್ಯಾರ್ಥಿಯಕ್ಕ ದೇಶಭಕ್ತಿ ಪಾಟು ಪೈಪೋಟಿ ಉದ್ಘಾಟನೆ ಮಾಡಿತು. ಇವು ತಕ್ಕಪರಂದತ್ ಕಾರ್ಯಕ್ರಮತರ ಕೊರವಕಾರಿಕೆನ ಭಾರತ್ ಸ್ಕೌಟ್ಸ್ ಪಿಂಜ ಗೈಡ್ಸ್ ಸಂಸ್ಥರ ಸಂಪಾಜ ಘಟಕತರ ಅಧ್ಯಕ್ಷ ಎಂ ಧನಂಜಯ ವಹಿಸಿತಿನ್ ಜತ್. ಈ ಪೈಪೋಟಿಲ ಸಂಪಾಜ ವ್ಯಾಪ್ತಿಕ ಕೂಡನ 11 ಸ್ಕೂಲ್ರ 95 ಮಕ್ಕ ಕೂಡಿಯಾಡಿತಿನ್ ಜತ್. ಮೂಲ ವಿಜ್ಞಾನತನ ಪಡಚಿತು ವಿಜ್ಞಾನ ಕ್ಷೇತ್ರದ ವಿದ್ಯಾರ್ಥಿಯ ನಲ್ಲ ತರತರ ಸಾಧನೆ ಮಾಡುವನಕ್ಕೆ ಆಂಡೊಂದು ರಾಜ್ಯ ಮಟ್ಟತರ ನಲ್ಲ ಉಪಾಧ್ರಿ ಪ್ರಶಸ್ತಿ ಪಡೆದ ನೇರುಗಳಲೆ ಸರ್ಕಾರಿ ಹೈಸ್ಕೂಲ್ರ ವಿಜ್ಞಾನ ಉಪಾಧ್ರಿ ಎಸ್ಎಂ ಇಬ್ರಾಹಿಂ ಅಣ್ಣುಚಿ. ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆ ಬೆಂಗಳೂರ ವಿಐಟಿಎಂ ಪಿಂಜ ಕೂಡಿಗೆ ಡೈರೆಕ್ಟರ್ ಶಾಲಾ ವಿಜ್ಞಾನ ಸಂಘ ಇಕೋ ಕ್ಲಬ್ ಎನ್ಎಸ್ಎಸ್ ಘಟಕ ಕನ್ನಡ ಸಂಸ್ಕೃತಿ ಇಲಾಖೆ ಮಡಿಕೇರಿ ಪಿಂಜ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಘಟಕತರ ಆದನೆಲು ಹೈಸ್ಕೂಲ್ ಮಕ್ಕಕ್ಕೆ ಕುಶಾಲನಗರ ಕೂಡುಮಂಗಳೂರು ಸರ್ಕಾರಿ ಹೈಸ್ಕೂಲ್ ಏರ್ಪಾಡು ಮಾಡಿತಿಂಜ. ತಾಲೂಕು ಮಟ್ಟತರ ವಿಜ್ಞಾನ ನಾಟಕ ಪ್ರದರ್ಶನ ಪಿಂಜ ವಿಜ್ಞಾನ ವಿಚಾರಗೋಷ್ಠಿಯ ಪೈಪೋಟಿರ ಆಖಿರಿ ಸಮಾರಂಭತ್ ಇವು ಕೂಡಿಯಾಡಿತು ತಕ್ಕಪರಂದತ್. ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಯಕ್ಕೆ ಕೊದಿಮದ ಪಿಂಜ ಪ್ರಮಾಣ ಪತ್ರ ಕೊಡ್ತತ್. ಉಪಾಧ್ರಿಯ ಪಿಂಜ ಮುಖ್ಯಪಟ್ಟವು ಹಾಜರಿಂಜತ್. ರಾಜ್ಯತರ ಪ್ರತಿಯೊರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಇಕ್ಕಾಕಲೆ ಗ್ರಾಮವನ್ ಕೇಂದ್ರ ಕಾರಣೀಯಸೇನುಂಡು. ಎಲ್ಲಾ ಕೇಂದ್ರದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ ಆರೋಗ್ಯ ಕರ್ನಾಟಕ ಕಾರ್ಡ್ ಕೊಡುಪ. ಈ ಆರೋಗ್ಯ ಯೋಜನೆ ರಡಿಲ್ ಎಬಿಹೆಚ್ಎ ಕಾರ್ಡ್ ಜೋಡಿಸಿಡುವ. ಇನ್ನನೇ ಆಯುಷ್ಮಾನ್ ಭಾರತ್ ಪಿಂಜ ಎಬಿಹೆಚ್ಎ ಜೊತೆಲ್ ಕಟ್ಟುವ ಕಾರ್ಡ್ನ ಪಕ್ಕತರ ಗ್ರಾಮ ಪಂಚಾಯತ್ಲ ಉಳ್ಳ ಗ್ರಾಮವನ್ ಸೇವಾ ಕೇಂದ್ರದಲ್ಲಿ ಬಣ್ಣೆ ಆಯ್ತು ಸಾರ್ವಜನಿಕಂಗ ಪಡೆದವಲು ಒಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವೆಂಕಟೇಶ್ ಅರಿಚಿಟಿತ್. ಜಿಲ್ಲಾಡಳಿತದ ಆದನೆಯಲ್ಲಿ ಇದೇ ನಾಳಂಕೆ ಪತ್ತಂಗ ನಾರಾಯಣ ಗುರು ಜಯಂತಿ ಪಿಂಜ ಪದ್ನಳಂಗ ವಿಶ್ವಕರ್ಮ ಜಯಂತಿನ ನಡೆತುವಕ್ಕೆ ಜಿಲ್ಲಾಧಿಕಾರಿರ ಕೊರವು ಕಾರ್ಯಕ್ರಮ ನಡೆದ ಪೂರ್ವ ತಯಾರಿ ಸಭೆಯಲ್ಲಿ ತೀರ್ಮಾನ ಮಾಡಿಚಿ. ಫೆಡರೇಷನ್ ಆಫ್ ಇಂಡಿಯಾ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಪಿಂಜ ವಾಣಿಜ್ಯ ಮಂತ್ರಾಲಯ ಭಾರತ ಸರ್ಕಾರ ಇಂಗಡ ಆದನೆಯಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣ ಪಿಂಜ ರಫ್ತು ನಿಗಮ ಬೆಂಗಳೂರು ಕೃಷಿ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಾಪಿ ಮಂಡಳಿ ಪಿಂಜ ಸಂಭಾರ ಮಂಡಳಿ ಇಂಗಡ ಕೂಡುಕೂಟತ್ ಕಾಪಿ ಪಿಂಜ ಸಂಭಾರ ಬಳರ ಮೇದ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಾಗಾರ ಮಡಿಕೇರಿರ ಹೋಟೆಲ್ ಮಯೂರ ವ್ಯಾಲಿಲಿ ನಡೆದತ್. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮಕ್ಕಳಲ್ಲಿ ವೈಜ್ಞಾನಿಕ ನಾಟಕತರ ಅರಿವು ಕೊಡಪ ಯುವ ಅಳುತ್ತಕಾರಕ್ಕೆ ಮಕ್ಕಳ ನಾಟಕ ರಚನಾ ಶಿಬಿರ ಏರ್ಪಾಡು ಮಾಡುವ ತೀರ್ಮಾನ ಮಾಡಿತು. ವಿವರ ತೋಡೆ ಅರ್ಜಿ ಇಡೋಕ್ಕೆ ಈ ತಿಂಗ 15 ಅಕ್ಕಿರಿ ನಾಳು. ಅವರ ಮಾಹಿತಿಗೆ 0836 464166 ಈ ನಂಬರ್ಗೆ ಸಂಪರ್ಕ ಮಾಡಲು ಒಂದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿರ ಯೋಜನಾ ಅಧಿಕಾರಿ ಅರಿಚಿಟ್ಟಿತು. ಸೋಮವಾರಪೇಟೆ ತಾಲೂಕರ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲು ಒಪ್ಪ ಮನೆಹಳ್ಳಿಕ್ಕೆ ಬೋಪ ರಸ್ತೆ ಅಭಿವೃದ್ಧಿಗೆ ಶಾಸಕ ಮಂಡೇಪಂಡ ಅಪ್ಪಚುರಂಜನ್ ಮೊಳಿ ಇಟ್ಟತ್ತು. ಪ್ರವಾಸೋದ್ಯಮ ಇಲಾಖೆ ಪಿಂಜ ಲೋಕೋಪಯೋಗಿ ಇಲಾಖೆ ಲಿಂಜ ಕಾಂಕ್ರೀಟ್ ರಸ್ತೆಗೆ 1 ಕೋಟಿ ರೂಪಾಯಿ ಅನುದಾನ ಪಣ ಬಿಡುಗಡೆ ಆಯಿತು ಎಂದು ಅಂಜಿತ್. ಜಿಲ್ಲೆಯ 3 ತಾಲೂಕರ ಅಂಗನವಾಡಿ ಕಾರ್ಯಕರ್ತೆಯ ಪಿಂಜ 80 ಸಹಾಯಕಿಡ ಚಾಕ್ರಿಗೆ ಆನ್ಲೈನ್ ಅರ್ಜಿ ಹಾಕಿತ್ತು. ಆನ್ಲೈನ್ ಅರ್ಜಿ ಇಡೋಕೆ ಈ ತಿಂಗ 15 ಆಕಿರಿ ನಾಳು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತುಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಕೇಳುಗರೆ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 7 ಗಂಟೆಯಾಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದೀಗ ಕರ್ತವ್ಯ ಪತ್ಕೆ ರೂಪಿಸಿ. जाना जाएगा का उद्घाटन करेंगे। इस अवसर पर माननीय प्रधानमंत्री सुभाष चंद्र बोस की प्रतिमा का अनावरण भी करेंगे। इस मौके पर सांस्कृतिक कार्यक्रम और ड्रोन शो भी होगा। इस ऐतिहासिक दिवस का विवरण देने के लिए मैं हूं शुएसियार खान, मेरे साथ है भुवन अपूर्व झा और कौशिक राय। नमस्कार, स्वागत और अभिनंदन आप सभी का। Namaskar, good evening and welcome to this very special broadcast when India, in its Amrit Kaal, is ushering in a new vista, the central vista, which is now renamed as a Kartavya Path. This 3 kilometer long historical tarmac that connects the Rashtrapati Bhavan up to the National War Memorial and the India Gate is being renamed as Kartavya Path, or the road of duty, the road of responsibility, by the Honorable Prime Minister of India, Shri Narendra Modi, in just a short while from now. And Shoaiz and Apoorv, we see a very beautiful vista before us, that is the drone show that is going on and that is showing the historic importance of this 3 kilometer long and this tarmac, which is extremely historical because this is where the Republic Day parade and pageantry is held every year. And the Honorable President of India resides in the Rashtrapati Bhavan. And this place is connected very much intrinsically with India's and Delhi's history. The Rashtrapati Bhavan, so regal on top of the Raisina Hill. And now through the Kartavya Path, one goes to the India Gate and the Rashtriya Samar Smarak, or the National War Memorial after that. And the Honorable Prime Minister will arrive here shortly and he will unveil the statue of Netaji Subhash Chandra Bose, and it will replace the hologram that came into being on Parakram Divas this year on the 23rd of January. Indeed. Thank you, Kaushik. Namaskar, good evening. Today, the boulevard of the dreams of New India becomes a reality as India prepares to bid farewell to one of the last remaining remnants of its colonial past. Honorable Prime Minister Shri Narendra Modi will be inaugurating the revamped Central Vista Avenue, stretching from Vijay Chowk to India Gate. Honorable Prime Minister will also unveil a statue of one of India's heroes of our freedom struggle, Netaji Subhash Chandra Bose, at India Gate. The jet black granite statue will be placed under the grand canopy to the east of India Gate, halfway on the east-west axis to the National War Memorial. And for those of you who are joining us right now, I can inform you that the stage is all set for Honorable Prime Minister Shri Narendra Modi to inaugurate the revamped Central Vista Avenue stretching from Vijay Chowk to India Gate, and we at All India Radio are building up to his address on this momentous occasion for all our countrymen. Mananiya Pradhan Mantri Shri Narendra Modi thodi der mein Central Vista Avenue ka udghatan karenge. आम लोगों के लिए सेंट्रल विस्टा 9 सितंबर से खुलेगा। इंडिया गेट से राष्ट्रपति भवन के दोनों तरफ राष्ट्रपति के क्षेत्र को सेंट्रल विस्टा कहते हैं। आपको बता दें, इस क्षेत्र में राष्ट्रपति भवन, नॉर्थ ब्लॉक, साउथ ब्लॉक, रेल भवन, संसद भवन, कृषि भवन, निर्माण भवन, उद्योग भवन, रक्षा भवन, राष्ट्रीय संग्रहालय, राष्ट्रीय अभिलेखागार, बीकानेर हाउस, हैदराबाद हाउस समेत कई सरकारी इमारतें आती हैं। फिलहाल कुछ हिस्से को ही आम लोगों के लिए खोला जाएगा और बाकी हिस्सों का पुनर्निर्माण जल्दी शुरू हो जाएगा और पूरा कर दिया जाएगा। आप बता दें, विजय चौक से इंडिया गेट तक 3 किलोमीटर लंबा राजपथ आधुनिक सुविधाओं के साथ 19 महीने बाद फिर से खुलने के लिए तैयार है। दिल्ली में पर्यटकों के लिए सबसे प्रिय जगह इंडिया गेट नए अवतार के रूप में लोगों को वापस मिलने वाला है। सेंट्रल विस्टा एवेन्यू नाम से मशहूर इस जगह के पुनर्विकास का उद्घाटन माननीय प्रधानमंत्री के हाथों में थोड़ी देर में होने वाला है। जी बिल्कुल शुएज, और जैसे कि आपने बताया, इट इज इंडीड अ हिस्टोरिक एंड मोमेंटस डे टुडे। द सेंट्रल विस्टा मेकओवर एक्चुअली स्टार्टेड ड्यूरिंग द पीरियड ऑफ लॉकडाउन, एंड एज वी से देयर इज ऑलवेज अवसर विद इन आपदा, दैट इज एन अपॉर्चुनिटी फ्रॉम अ कैलामिटी, एंड ड्यूरिंग दोज पीरियड ऑफ लॉकडाउन नो वन कुड हैव इमेजिन्ड दैट दिस इज हाउ अ न्यू इंडिया वुड इमर्ज। एंड नाउ वी सी द मोटरकेड ऑफ द ऑनरेबल प्राइम मिनिस्टर श्री नरेंद्र मोदी that is arriving at the India Gate canopy, which is about 73 feet long and high, and the Honorable Prime Minister Shri Narendra Modi will unveil the 28-foot statue of Netaji Subhash Chandra Bose, one of India's most important freedom fighters. This 65-ton single black granite stone statue has been sculpted by Arun Yogiraj of Mysuru along with his team members, and this single piece of granite, this rock of granite, had traveled 1,665 kilometers from Khammam in Telangana to Delhi on a special 140-wheeler truck, which was 100 feet long, and it took 26,000 man-hours to sculpt this statue. As we see, the Prime Ministerial limousine now arriving at the historic India Gate, and the Honorable Prime Minister will received by the dignitaries here. The dignitaries who are receiving the Honorable Prime Minister include the Minister for Urban Development, Shri Hardeep Singh Puri, the Minister for Culture, Shri G. Kishan Reddy, the Minister of State for Culture, Mrs. Meenakshi Lekhi, the Minister of State for Housing and Urban Affairs, Shri Kaushal Kishore, and now the Honorable Prime Minister has come out of the limousine and he is greeting his cabinet colleagues and is making his way towards this historic moment when he will dedicate to the nation Netaji statue. बहुत ही ऐतिहासिक क्षण है ये. माननीय प्रधानमंत्री थोड़ी देर में सुभाष चंद्र बोस की प्रतिमा का अनावरण करेंगे. आपको बता दें, प्रतिमा 23 जनवरी के अवसर पर स्थापित की गई थी. प्रधानमंत्री ने रिमोट के माध्यम से इस प्रतिमा का अनावरण किया. जी बिल्कुल शोएज, एंड वी नाउ सी दिस वेरी लवली 28 फीट हाई स्टैच्यू ऑफ नेताजी इन जेट ब्लैक ग्रेनाइट एंड सल्यूटिंग मदर इंडिया. इट इज अ प्राउड मोमेंट फॉर ऑल ऑफ अस एंड इंडीड अ प्राउड मोमेंट टू ब्रिंग दिस हिस्टोरिक occasion to you live, and the Honorable Prime Minister is now paying his floral tributes to one of India's best known freedom fighters, Netaji Subhash Chandra Bose. And what a moment indeed it is, Shoaiz and Apoorv, that the Honorable Prime Minister, while he was coming here, took off his footwear before he remotely unveiled the statue, and now we see the Panchavadya of Kerala that is performing here. बिल्कुल, माननीय प्रधानमंत्री ने इस प्रतिमा का अनावरण किया. ग्रेनाइट से बनी यह प्रतिमा हमारे स्वतंत्रता संग्राम में नेताजी के अपार योगदान के लिए उन्हें सच्ची श्रद्धांजलि है. इंडीड, प्राइम मिनिस्टर नरेंद्र मोदी अनवेलिंग द 100 फुट लॉन्ग द जायंट ब्लैक स्टैच्यू ऑफ नेताजी सुभाष चंद्र बोस, वन ऑफ द founding fathers and the leading heroes of India's freedom struggle, as Honorable Prime Minister. Now, after unveiling Netaji Subhash Chandra Bose's statue at India Gate, is now being escorted, as I can see, as my colleague was also mentioning, that a musical presentation has been arranged on this very special occasion, as Honorable Prime Minister walking down the aisle after unveiling this statue, this jet black statue of Netaji Subhash Chandra Bose, which was a hologram of which was unveiled earlier on Parakram Divas, as you were mentioning, Kaushik. Yes, indeed, Apoorv, and today, indeed, it is a new chapter of history that has become in the Indian Republic 76 years after independence. And as we have entered our Amrit Kal, it is indeed a great moment to ponder over the sacrifices of great freedom fighters like Netaji Subhash Chandra Bose. And the Honorable Prime Minister of India, Shri Narendra Modi, had made a solemn commitment to the nation that there will be a majestic statue of Netaji Subhash Chandra Bose under the canopy and he has lived up to his commitment and has now he has dedicated to the nation this wonderful 28 feet high statue of Netaji, and this is indeed very significant as it happens to be the 125th birth anniversary of Netaji Subhash Chandra Bose. And as both Shoaiz and Apoorv can see, as do I, that this entire boulevard from the National War Memorial up to the India Gate and beyond the Rajpath up to the Raisina Hill and the Rashtrapati Bhavan atop the Raisina Hill is decked like a jewel today. And though Diwali is still about 1.5 months away, but still it gives a feel of Deepavali. It feels as if lakhs and lakhs of lamps have been lit up, and today the country and especially this heart of Delhi is celebrating Deepavali. Bilkul, aapko bata dein ki Central Vista jo project hai wo February 2021 mein shuru hua tha. Ab Central Vista Avenue project pura ho gaya hai aaj. Yahan par 390,000 square meter green area hai. Central Vista Avenue ke udghatan ke avsar par aaj sanskritik karyakram bhi hoga. Logo ke tehlne ke liye 16.5 kilometer ka rasta taiyar kiya gaya hai. इस रास्ते पर लाल पत्थर का प्रयोग किया गया है. रास्ते को 974 लाइट पोलों से सजाया गया है. सुरक्षा के लिए 300 सीसीटीवी कैमरे लगे हुए हैं. करीब 1.1 लाख वर्ग मीटर इलाके में 4087 पेड़ों की हरियाली पहले की तरह बरकरार रखी गई है. तकरीबन 675 नए मार्ग पट्टिकाएं लगाई गई हैं. Indeed, Shoaiz and Kaushik, just to add to what you were saying earlier, capitals are built and redesigned as much as to meet the requirements of a nation as to register one's place in history. The Central Vista redevelopment project, rightly so then, is being termed as a testimony to the spirit of Make in India, a symbol of Atmanirbhar Bharat. Future historians, Kaushik, will write about the worth of the symbolism, but Prime Minister Narendra Modi's dream project aims to redesign India's power center and fashion new memories and histories. The redeveloped Central Vista Avenue, dear listeners, which is being inaugurated today, attempts to change one of India's most iconic landscapes, an open space that carries millions of intimate tales. The avenue, which covers the area between Rashtrapati Bhavan and Vijay Chowk to India Gate, frequently occurs in literature and cinema as a site of fledgling romances, profound conversations and light banter. Generations grew up calling it Rajpath, but now, ladies and gentlemen, it is now Kartavya Path, confirming the intent of the government that has always asked the citizens of their duties without focusing on their corresponding rights. The Amar Jawan Jyoti, the eternal flame that inspired visitors and that once adorned India Gate, has already been extinguished and merged with the flame at the National War Memorial. And if you're just joining us right now, I can inform you that Honorable Prime Minister Shri Narendra Modi has unveiled a statue of Netaji Subhash Chandra Bose at India Gate in New Delhi and will be inaugurating the revamped Central Vista redevelopment project in the special live and exclusive radio broadcast on All India Radio. Yes, absolutely. You have captured very brilliantly, Apoorv, those sentiments. And this is where most of the government official complexes and the office of the highest office of the land is also located here, the Rashtrapati Bhavan. And as the larger part of the Central Vista project, the Prime Minister's office and residence and the Vice President's estate will also come up here sometime by the mid of 2023. And the entire heart of New Delhi, as we call it, will have a changed look from next year. And this is part of the Panch Pran that the Honorable Prime Minister described during his Independence Day address from the ramparts of the Red Fort. And one of those was that we have to, in the Amrit Kal, in the next 25 years, we have to remove the vestiges and memories of servitude. India for long has been a proud nation. India not only is a nation, but is a 5,000-year-old ancient civilization. Conquerors came to loot India of her material riches, but it could never ever play or traverse upon what India always kept very deep to its hearts, its own heritage, its rich culture, and its gift to the world, whether it is Vasudeva Kutumbakam, the world is but one family, or recently during the COVID pandemic, help and reach out to more than 150 nations with food, medicines and whatnot. India has time and again proved itself. And as we have mentioned time and again, that India utilized the COVID-19 pandemic to become more self-reliant, a more mature and modern nation. And today, it does indeed stand tall amongst the Committee of Nations. And what we have witnessed a short while ago, when the Honorable Prime Minister dedicated to the nation the statue of Netaji Subhash Chandra Bose, we can say that history was being made. And in a very short while from now, the Kartavya Path will also be inaugurated by the Honorable Prime Minister. And today, really, this is a new chapter of India's history which has begun. And in the next 25 years, India will definitely achieve what is its rightful place. Bilkul, Kaushik ji. स्वतंत्र भारत के इतिहास में ये बहुत बड़ी घटना है जो आज का दिन इसको हम देख रहे हैं. अभी थोड़ी देर पहले माननीय प्रधानमंत्री ने नेताजी सुभाष चंद्र बोस की प्रतिमा का अनावरण किया. 28 फुट ऊंची ये प्रतिमा 65 मीट्रिक टन वजन की है और अब से कुछ देर बाद माननीय प्रधानमंत्री कर्तव्य पथ के रूप में जो हमारा राष्ट्रपथ जाना जाता था उसका उद्घाटन करेंगे. और आपको बता दें कि सेंट्रल विस्टा पुनर्विकास परियोजना के तहत त्रिकोणीय आकार का नया संसद भवन, सभी मंत्रालयों के लिए केंद्रीय सचिवालय, नए कार्यालय, विजय चौक से इंडिया गेट तक 3 किलोमीटर लंबे राजपथ का कायाकल्प, उपराष्ट्रपति और प्रधानमंत्री के लिए आवास का निर्माण किया जा रहा है. सेंट्रल विस्टा पर स्थित विरासत इमारतें जैसे संसद भवन, नॉर्थ ब्लॉक, साउथ ब्लॉक और राष्ट्रीय अभिलेखागार को संरक्षित किया जा रहा है. भारत के स्वर्णिम इतिहास को प्रदर्शित करने हेतु राष्ट्रीय संग्रहालय को नॉर्थ और साउथ ब्लॉक में स्थानांतरित किया जाएगा, जबकि कई पुराने भवनों को तोड़ दिया जाएगा क्योंकि इसमें नए भवन बनाए जाना है. सेंट्रल विस्टा पुनर्विकास परियोजना के तहत सांसदों के कार्यालयों का निर्माण भी होना है. सांसदों के दफ्तरों का निर्माण करने के लिए परिवहन भवन और श्रम शक्ति भवन में स्थित कार्यालयों को अब लुटियंस दिल्ली में केजी मार्ग पर स्थानांतरित किया जा रहा है. इंडिया गेट से राष्ट्रपति भवन तक जाने के लिए मार्ग जिसे अभी राजपथ के नाम से जाना जाता है उसका नाम बदलकर अब कर्तव्य पथ किया जा रहा है. और आज से ही इसके 3 हिस्से, पहला मानसिंह रोड से जनपथ, जनपथ से रफी मार्ग आम लोगों के लिए खुल जाएंगे. बाकी 2 हिस्से इंडिया गेट और सी हेक्सागन बाद में खोले जाएंगे. इस एवेन्यू की पार्किंग शुरू में फ्री कर दी जाएगी और यहां पर करीब 1125 कारों और 40 बसों की पार्किंग का इंतजाम है. Indeed, Shoaib, and just to add to what you're saying, that over the years, Rajpath and adjoining areas of the Central Vista Avenue have seen witnessing pressure of increasing traffic of visitors, putting stress on its infrastructure. The area lacked basic amenities like public toilets, drinking water, street furniture, and adequate parking space. Further, there was inadequate signage, poor maintenance of water features, and haphazard parking. And I can also inform you, dear listeners, that a need was felt to organize the Republic Day Parade and other national events in a less disruptive manner with minimal restrictions on public movement. The redevelopment has been done bearing these concerns in mind while also ensuring the integrity and continuity of the architectural character of this area. Just to add to also what you were saying, that Kartavya Path will exhibit beautified landscapes, lawns with walkways, added green spaces, refurbished canals, new amenity blocks, improved signages and vending kiosks. Further, new pedestrian underpasses, improved parking spaces, new exhibition panels and upgraded night lighting are some of the other features that will enhance the public experience. I can also inform you, dear listeners, that the area includes a number of sustainability features like solid waste management, stormwater management, recycling of used water, rainwater harvesting, water conservation and energy efficient lighting systems, amongst others. Yes, you have said absolutely correctly, Apoorv. Very soon, especially the tiny tots and kids of Delhi, indeed, will get back their boating experience at what used to be the India Gate lawns. And as you were mentioning, we should also inform our listeners that, as Shoaiz did, of course, that 101 acres of lawns have been replanted with grass and 74 historic poles and chains have been restored, upgraded and installed. There are now 16.5 kilometers of pedestrian walkway along the Kartavya Path and lawns and canals. There are 400 plus benches, 150 dustbins and 650 new signage systems. 16 permanent bridges have been built over the canals. This will give a very new look and a very cozy look for the people visiting here. For security, there will be 300 CCTV cameras for live monitoring and 50 security guards will be there in every shift. 74 historical poles have been put up, 900 plus new light poles along with the Kartavya Path, canals and lawns and parking bays have been put up. And as you rightly said, that there will be kiosks and there will be washrooms, etc. Original jamun trees that were there on the India Gate lawns earlier have been preserved and 14 new trees have been planted. Stepped plazas for cultural events on both sides of the India Gate will be back, and there will be water fountains, boating, but for the old custom of walking on these lawns and sitting and having picnics, walking of course will be allowed, but now to keep up with maintenance and to keep up with cleanliness drive, picnics will no more be allowed. But everyone, every family and every child can look forward to a wonderful, wonderful time here, especially during the winter afternoons when this place used to be a hub of activity, and hopefully it will be back in about a week's time. Maniye Pradhanmantri Shri Narendra Modi ne abhi kuch der pehle India Gate par नेताजी सुभाष चंद्र बोस की प्रतिमा का अनावरण किया, और अब कुछ ही देर में माननीय प्रधानमंत्री नवीनीकृत सेंट्रल विस्टा एवेन्यू, जिसे अब कर्तव्य पथ के रूप में जाना जाएगा, उसका उद्घाटन करेंगे। भुवन, जैसा आपको पता है कि नई दिल्ली का एक ऐतिहासिक महत्व है, और ये जो रायसीना रोड का पूरा इलाका है जिसे हम विस्टा कहते हैं, इसका भी एक बहुत बड़ा ऐतिहासिक महत्व है। जब ब्रिटिश हुकूमत ने अपनी राजधानी कलकत्ता से दिल्ली ट्रांसफर करने का मन बनाया तो किंग्सवे कैंप के निकट उन्होंने तीसरा दरबार लगाया, और उस समय के शासक किंग जॉर्ज पंचम ने 12 दिसंबर 1911 में वहां अपनी आधारशिला रखी, लेकिन बाद में उस स्थान को उपयुक्त ना मानते हुए नींव का पत्थर रायसीना की पहाड़ियों में स्थापित किया गया। इस नए शहर की योजना बनाई गई ब्रिटिश वास्तुकार सर एडविन लुटियंस और सर हॉर्बर्ट बेकर ने। इस योजना को पूरा करने में 2 दशक लग गए। इसके बाद 13 फरवरी 1931 को दिल्ली को आधिकारिक तौर पर राजधानी घोषित किया गया। मतलब यहां की जो इमारतें 1931 की पहले की बनी हुई हैं। इसके लिए साल 2019 में मिनिस्ट्री ऑफ हाउसिंग एंड अर्बन अफेयर्स ने कहा कि इस इलाके की ज्यादातर इमारतें, क्योंकि 100 साल पुरानी है, इन इमारतों को उस समय की जरूरत के हिसाब से बनाया गया था, लेकिन वर्तमान समय में यहां के कर्मचारियों की बढ़ती हुई संख्या और यहां की जरूरतों को देखते हुए इसको दोबारा से रीडेवलपमेंट किया जाए। और इसके बाद मोदी सरकार ने औपचारिकताएं पूरी करने के बाद सेंट्रल विस्टा प्रोजेक्ट का ठेका टाटा प्रोजेक्ट को लिमिटेड को दिया, जो उसको बनाने में लगी हुई है। जी बिल्कुल शोएज, दैट इज इंटरेस्टिंग फेसेट ऑफ हिस्ट्री दैट यू जस्ट नाउ मेंशन्ड, दैट मोस्ट ऑफ द बिल्डिंग्स अराउंड द न्यू दिल्ली एरिया व्हिच हैपेंस टू बी द पॉलिटिकल एंड मोस्ट डायनेमिक फ्लूइड कैपिटल ऑफ इंडिया needs a changeover, and the Honorable Prime Minister has now arrived at this makeshift stage on the Central Vista, that is the Kartavya Path, that is watching performances by 75 artists among New Delhi Municipal Council school students. Beautiful aesthetic face. इसके साथ ही माननीय प्रधानमंत्री इस शो को देखने के बाद जो सांस्कृतिक कार्यक्रम हुआ, अब सेंट्रल विस्टा प्रोजेक्ट से जुड़े हुए कर्मचारियों और अधिकारियों से बातचीत करते हुए। जी बिल्कुल, करीब 20 कर्मचारी और यहां पे जो अफसरान मौजूद हैं 20 पीपल हु हैव वर्कड इन दिस प्रोजेक्ट आर एक्सचेंजिंग देयर एक्सपीरियंसेस विद द ऑनरेबल प्राइम मिनिस्टर एंड दिस इज सच अ टचिंग एंड इमोशनल मोमेंट फॉर ऑल दीस पीपल हियर दैट द head of the government, the Honorable Prime Minister, is taking time out to talk to these workers and officers who were very intrinsically connected with this project over the last 19-20 months. It must be making their day. And the Honorable Prime Minister saying Shabas to one of the employees and also, you know, patting him on the back. This is a very poignant moment, and this is what captures the new spirit and new ethos of India. This is a government which, as the Honorable Prime Minister has said, has a keen grasp on the pulse of the people, and it is just not populism per se. The Prime Minister interacting with the workers who have been involved with this prestigious project and in making the Central Vista the Kartavya Path. Indeed, Kaushik, Honorable Prime Minister Shri Narendra Modi interacting with the Shramjeevis, as he calls them, those who work off their labor. Honorable Prime Minister talking and interacting with all those who were behind the redevelopment, the hands behind the redevelopment of the Central Vista redevelopment project. A proud moment, I'm sure, for all these individuals who have toiled hard through COVID and after COVID, while you and I were at home cooped up in our houses. These individuals worked day and night to make the Central Vista development project a reality. And I'm sure that for each one of them to get a personal audience with the Prime Minister must be a proud moment for them, as it must be for Honorable Prime Minister too. माननीय प्रधानमंत्री सेंट्रल विस्टा से जुड़े श्रमजीवियों से बातचीत कर रहे हैं और कौशिक जी आपको याद होगा ये एक अंतर्राष्ट्रीय सम्मेलन में माननीय प्रधानमंत्री विदेश गए हुए थे तो वहां से लौटकर सीधे वो करीब 26 जनवरी का मौका था सीधे सेंट्रल विस्टा प्रोजेक्ट के जो प्रगति है उसको देखने माननीय प्रधानमंत्री पहुंच गए थे जी बिल्कुल और दीज आर द स्मॉल थिंग्स दैट मेक अ मैन एक्स्ट्रॉर्डिनरी फ्रॉम बीइंग ordinary. And as Bhuvan, you mentioned that all these Shramjeevis, the workers who were toiling day and night for the last more than 1.5 years, they will carry back these memories and one day perhaps share this very experience with their grandchildren. We can say this, yes, a page in history of India has turned, and today's India is more self-reliant, more efficient and more in tune and in sync with today's world. Today's India is what India has been aspiring to be, and in the next 25 years India will surely reach to be what it is, a developed country. And the photographers are clicking away this poignant and very emotional moment, this historical moment when the Prime Minister is exchanging pleasantries with the Shramjeevis. And now the Honorable Prime Minister has boarded this golf cart and would be traveling to the dais where the main function of the inauguration of the Kartavya Path will take place. And what a moment it is indeed. The Central Vista, which was being built over the last 19 months, has become a reality today. Bilkul, Maniya Pradhan Mantri is waqt ek gaadi mein baithkar us sthan pe jaate hue jahan ka NDMC ke kareeb 200 bachche apna karyakram prastut karenge माननीय प्रधानमंत्री के साथ उनके सुरक्षा गार्ड और इस वक्त सेंट्रल विस्टा में जो झील बनाई गई है माननीय प्रधानमंत्री का काफिला उधर से गुजरता हुआ माननीय प्रधानमंत्री उस झील को देखते हुए आगे बढ़ रहे हैं इंडीड विद द हिस्टोरिक राजपथ इन द हार्ट ऑफ दिल्ली गेटिंग अ न्यू नेम कर्तव्य पथ पाथ ऑफ ड्यूटी ऑनरेबल प्राइम मिनिस्टर श्री नरेंद्र मोदी कॉल फॉर फ्रीइंग द कंट्री ऑफ अ कॉलोनियल माइंडसेट एज पार्ट ऑफ द 5 प्लेजेस ही इनवोक्ड ऑन इंडिपेंडेंस डे गेट्स अ मेजर फिलिप. This is a conscious effort by the Honorable Prime Minister to shed the baggage of colonial legacy and colonial symbols and replace those with Indian traditions and strategic thought. And for just Kaushik, to name a few that come to mind of late, on September the 2nd, Honorable Prime Minister Modi unveiled the new ensign, the Nishan of the Indian Navy, that he said, and I quote, removed the remaining traces of slavery and a colonial past, unquote, on the country's warships. By doing away with the St. George's Cross, the move is befitting the rich Indian maritime heritage. Yes, he also indeed. Renamed the Racecourse Road as Lok Kalyan Marg. Redundant colonial era laws were replaced since 2014. The government has repealed more than 1,500 old and obsolete British era laws. And the merger of the railway budget with the annual budget in 2017, breaking a 92-year-old tradition, the government merged the rail budget with the union budget. Also, the presentation of the budget on the first day of the February, this was also done away with. The grand statue of Netaji Subhash Chandra Bose that was unveiled today, another step in that regard. Another thing that comes to my mind is the replacement of the Abide by Me from the Beating the Retreat ceremony. And we have, it has been replaced with Kavi Pradeep's seminal piece.